ಇದುವರೆಗೆ ಆಕಾಶ ದೀಪ ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಶುಂಠಿ ಬೆಳೆಯಲ್ಲಿನ ಅನುಭವ ಕುರಿತು ಆಲೂರು ತಾಲೂಕು ಉಮಾದೇವರಹಳ್ಳಿಯ ಕೃಷಿಕ ಯುಎನ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಸೂದನ್. ಕೆಲವು ಜಾಹೀರಾತು, ನಂತರ ಸಂದರ್ಶನ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಡ್ಯಾಡ್, ನೆಕ್ಸ್ಟ್ ವೀಕ್ ಮದ್ವೆ, ಸಾರಿ ತಗೊಳಕ್ಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲೇ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲೇ ತಯಾರಿಸಿದಂತಹ ಕಾಂಜೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ, ಎಲ್ಲಾನು ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಉಮಾದೇವರಹಳ್ಳಿಯ ಪ್ರಗತಿಪರ ಕೃಷಿಕ ಯುಎನ್ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕಿನ ಉಮಾದೇವರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಯುಎನ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ಕಡಿಮೆ ಪ್ರಮಾಣದ ಹಿಡುವಳಿ ಇದೆ. ಪ್ರತಿ ವರ್ಷವೂ ಕೂಡ ಶುಂಠಿಯನ್ನ ಬೆಳೀತಾರೆ, ಅದರ ಜೊತೆಗೆ ಬೇರೆ ಬೇರೆ ತರಹದ ಬೆಳೆಗಳನ್ನು ಕೂಡ ಅವರು ಬೆಳೆದುಕೊಂಡು ಬರ್ತಾ ಇದ್ದಾರೆ. ಓದಿ ವಿದ್ಯಾವಂತರಾದಂಥವರು, ವಿದ್ಯಾವಂತರು ಕೃಷಿ ಮಾಡಿದರೆ ಒಂದಷ್ಟು ವಿಭಿನ್ನವಾಗಿ ಮತ್ತೆ ತುಂಬಾ ಯೋಜಿತವಾಗಿ ಮಾಡ್ತಾರೆ ಅನ್ನುವಂಥದ್ದು. ಶುಂಠಿ ಕೃಷಿಯಲ್ಲಿನ ಅವರ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯೋಗೇಶ್. ನಮಸ್ತೆ ಸರ್. ಯೋಗೇಶ್, ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಿ? ನಮ್ಮ ತಂದೆ ಕೃಷಿಕರಾಗಿದ್ದಾರೆ, ಹಾಗಾಗಿ ನಾವು ಚಿಕ್ಕದ್ರಿಂದಲೂ ಕೃಷಿಕರಲ್ಲೇ ಬೆಳೆದಿರೋದ್ರಿಂದ ಅದ್ ನಾವು ಕಂಟಿನ್ಯೂ ಆಗಿ ಕೃಷಿಯಲ್ಲೇ ತೊಡ್ಕೊಂಡು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ, ಈಗ ಕೃಷಿಯಲ್ಲೇ ಮುಂದುವರೆದಿದ್ದೀವಿ. ಏನು ವಿದ್ಯಾಭ್ಯಾಸ ಮಾಡಿದ್ರಿ ನೀವು? ಸರ್, ನಾನು MA BEd ಮಾಡಿದ್ದೀನಿ ಸರ್. MA BEd ಎಲ್ಲಿ ಮಾಡಿದ್ರಿ? ಹಾಸನ ಸರ್ಕಾರಿ ಕಲಾ ಕಾಲೇಜಲ್ಲಿ MA ಮಾಡಿದ್ದು, ಶ್ರೀರಂಗ ಕಾಲೇಜಲ್ಲಿ BEd ಮಾಡಿದ್ದೀನಿ. MA BEd ಮಾಡಿ ಕೃಷಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಎಲ್ಲರೂ ಗೌರ್ಮೆಂಟ್ ಜಾಬ್ ಹುಡ್ಕೊಂಡು ಹೋಗ್ತಾರೆ, ನಾವು ಒಂಥರ ಕೃಷಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡೋಣ ಅಂತ ಹೊರಟಿದ್ದೀವಿ ಸರ್. ಇದ್ದದ್ದು ಬಹಳ ಕಡಿಮೆ ಹಿಡುವಳಿ ಅಲ್ವಾ? ಹೌದು ಸರ್. ಅದರಲ್ಲೇ ಏನಾದರೂ ಒಂದಷ್ಟು ಸಾಧನೆ ಮಾಡಬೇಕು ಅನ್ನುವಂಥದ್ದು. ಕೆಲಸಕ್ಕೆ ಆ ಥರದಕ್ಕೆಲ್ಲ ಪ್ರಯತ್ನ ಮಾಡ್ಲಿಲ್ವಾ? ಪ್ರಯತ್ನ ಮಾಡಿದ್ವಿ, ಕೆಲವು ವಿಫಲ ಆದವು. ಈಗ ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್. ಎಷ್ಟೇ ವಯಸ್ಸಿನಿಂದ ಕೃಷಿ ಶುರು ಮಾಡಿದ್ರಿ ನೀವು? ಕೃಷಿ ನಾವು ಚಿಕ್ಕದಿಂದ ಸಪೋರ್ಟಿವ್ ಆಗಿದ್ವಿ ನಮ್ಮ ತಂದೆಯವರಿಗೆ. ಈಗ ನಮ್ಮ ತಂದೆಯವರೇ ನಮಗೆ ಜಮೀನಿನಲ್ಲಿ ಕೆಲಸ ಮಾಡಿ ಅಂತ ಅಂದ್ರು. ಸುಮಾರು ನಾವು 10-12 ವರ್ಷ ಆಯ್ತು ಶುಂಠಿ ಬೆಳೆ ಹಿಡಿದು. ಅದ್ರ ಜೊತೆಗೆ ಈಗ ಒಂದು 2 ವರ್ಷದಿಂದ ಅಡಕೆ ಗಿಡ ನಟ್ಟಿದ್ವಿ, ಸ್ವಲ್ಪ ಗದ್ದೆ ನಾಟಿ ಮಾಡ್ತೀವಿ ಮತ್ತೆ ಜೋಳ ಬೆಳಿತೀವಿ. ಎಷ್ಟು ಎಕರೆ ಇದೆ ಜಮೀನು? ಸರ್ ನಮಗೆ ಎರಡೂವರೆ ಎಕರೆ ಇದೆ. ಕಡಿಮೆ ಹಿಡುವಳಿನಲ್ಲೇ ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳಿತೀರ. ಯಾಕೆ ಬೇರೆ ಬೇರೆ ತರಹದ ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ? ಸಾಮಾನ್ಯವಾಗಿ ಎಲ್ಲರೂ ಒಂದೇ ತರದ ಬೆಳೆ ಹಾಕ್ಬಿಡ್ತಾರೆ. ಜೋಳ ಹಾಕಿದ್ರು ಬರೀ ಜೋಳ ಹಾಕೋದು, ಗದ್ದೆ ಎತ್ತು ಅಂತ ಹೇಳಿದ್ರೆ ಬರೀ ಭತ್ತ ಹಾಕುವಂಥದ್ದು ಅಥವಾ ಶುಂಠಿ ಹಾಕುವಂಥದ್ದು ಈ ತರದ್ ಮಾಡ್ತಾರೆ. ಈ ಬೇರೆ ಬೇರೆ ತರಹದ ಬೆಳೆಗಳನ್ನ ಸಂಯೋಜನೆ ಮಾಡ್ಕೊಂಡು ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರಿ? ಸರ್ ನಮಗೀಗ ಬರೀ ಒಂದೇ ಬೆಳೆ ಬೆಳ್ಕೊಂಡ್ರೆ ಜೀವನ ಆಗೋದಿಲ್ಲ. ಈಗ ನಮ್ ಜೀವನಕ್ಕೆ ಭತ್ತ ಬೇಕಾಗುತ್ತೆ, ಊಟಕ್ಕೆ ಅಕ್ಕಿ, ಮತ್ತೆ ಒಂದ್ ಸ್ವಲ್ಪ ಜೋಳ ಬೆಳೆದ್ರಿಂದ ಹಣಕಾಸು ಆಗುತ್ತೆ, ಅಡಿಕೆಯಿಂದ ಸ್ವಲ್ಪ ಆರ್ಥಿಕವಾಗಿ ಮುಂದುವರಿಬಹುದು. ಈ ತರ ಮಿಶ್ರ ವ್ಯವಸಾಯ ಮಾಡೋದ್ರಿಂದ ನಮಗೊಂಚೂರು ಆರ್ಥಿಕವಾಗಿ ಸಬಲರಾಗಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಶುಂಠಿನೂ ಒಂದ್ ಸ್ವಲ್ಪ ಆದಾಯ ಜಾಸ್ತಿ ಅಂತ ಶುಂಠಿಯನ್ನ ಹಾಕ್ತೀವಿ. ಶುಂಠಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಶುಂಠಿ ಸುಮಾರು ನಾವು 10-12 ವರ್ಷ ಆಯ್ತು ಬೆಳೀತಾ ಇದೀವಿ. ಪ್ರತಿ ವರ್ಷ ಒಳ್ಳೆ ಬೆಳೆ ಬರ್ತಾ ಇದೆ. ಸಾಮಾನ್ಯವಾಗಿ ಎಷ್ಟು ಎಕರೆಗೆ ಶುಂಠಿ ಹಾಕೊಳ್ತೀರ ನೀವು? ಸರ್ ನಾವು ಮೊದಲೆಲ್ಲ 1.5-2 ಎಕರೆಗೆಲ್ಲ ಮಾಡ್ತಾ ಇದ್ವಿ, 5 ಎಕರೆವರೆಗೂ ಮಾಡಿದ್ವಿ, ಲೀಸಿಂಗ್ ಮಾಡ್ಕೊಂಡಿದ್ವಿ ಜಮೀನೆಲ್ಲ. ಈಗ ಸ್ವಂತ ಒಂದು 1.5 ಎಕರೆ 1 ಎಕರೆ ಮಾಡ್ತಾ ಇದೀವಿ. ಬೇರೆಯವ್ರ ಜಮೀನ್ ಲೀಸಿ ತಗೊಂತೀವಿ, ಲೀಸಲ್ಲಿ ಬೆಳೀತಾ ಇದ್ವಿ. ಶುಂಠಿ ಹಾಕೋದ್ಕಿಂತ ಮೊದಲು ಒಂದಷ್ಟು ಭೂಮಿಯನ್ನ ತಯಾರಿ ಮಾಡ್ಕೋಬೇಕು, ಚೆನ್ನಾಗಿ ಉಳುಮೆ ಮಾಡಬೇಕು, ಅದಕ್ಕೊಂದಷ್ಟು ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಆ ಥರದ್ದೆಲ್ಲ ಹಾಕಬೇಕು. ನೀವು ಹೇಗೆ ತಯಾರಿಯನ್ನ ಮಾಡ್ಕೊಳ್ತೀರ? ಸರ್ ನಾವು ಜನವರಿ ತಿಂಗಳಲ್ಲಿ ನಾವು ಶುಂಠಿ ಜಮೀನು ಯಾವ್ದಿದೆ ಅಂತ ನೋಡ್ಕೊಂಡು ಆ ಜಮೀನಿಗೆ ನಾವು ಸಿಂಗಲ್ ನೇಗ್ಲು ಅಂತ ಬರುತ್ತೆ ಟ್ರ್ಯಾಕ್ಟರ್ನಲ್ಲಿ, ಅದು 1.5 ಅಡಿ ಆಳ ಬರುತ್ತೆ. 1.5 ಅಡಿ ಆಳ ಉಳುತ್ತದೆ. ಸುಮಾರು 1.5 ಅಡಿ ಆಳ ಉಳೋದ್ರಿಂದ ಅದು ಕೆಳಗಿರೋ ಮಣ್ಣು ಮತ್ತೆ ಮೇಲಿನ ಮಣ್ಣು ಮಿಶ್ರಣ ಹಾಕಿ ಅನುಕೂಲ ಆಗುತ್ತೆ. ಅದು ನಮಗೆ ತುಂಬಾ ಅನುಕೂಲ ಆಗಿದೆ. ಅದಾದ್ಮೇಲೆ ನಾವು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸುಣ್ಣವನ್ನ ಮತ್ತೆ ಜಿಂಕ್ ಪೌಡ್ರು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಚಲ್ತೀವಿ, ಚಲ್ಲಿ ಮಿಕ್ಸ್ ಮಾಡ್ತೀವಿ. ಅದಾದ್ಮೇಲೆ 5 ನೇಗ್ಲು ಬರುತ್ತೆ ಟ್ರ್ಯಾಕ್ಟರ್. ಐದ್ ನೇಗ್ಲ ಓಡಿಸಿದ್ರೆ ಹೆಂಪುಗಳೆಲ್ಲವ ದಪ್ಪ ದಪ್ಪ ಹೆಂಪು ಇರ್ತಾವಲ್ಲ ಅವೆಲ್ಲ ಪುಡಿ ಆಗ್ತಾ ಬರ್ತವೆ. ಪುಡಿ ಆದ್ಮೇಲೆ ಮತ್ತೆ ರೋಟರಿ ಓಡಿಸ್ತೀವಿ ಹೆಂಪುಗಳು ಉಳಿದಂಗೆ. ಪುಡಿ ಆದ್ಮೇಲೆ ಮೊದ್ಲೆಲ್ಲ ಕೈಲಿ ಮಾಡ್ತಾ ಇದ್ವಿ, ಗುದ್ದಲಿ ಕೆಲಸ ಮಾಡ್ತಾ ಇದ್ವಿ. ಈಗ ಟ್ರ್ಯಾಕ್ಟ್ರಿ ಬಂದಿದ್ರಿಂದ ಅನುಕೂಲ ಆಗಿದೆ ಬೆಡ್ ಮಾಡೋಕ್ಕೆಲ್ಲ. ಸುಮಾರು 2.5 ಅಡಿ ಅಗ್ಲ ಬೆಡ್ ಮಾಡ್ತೀವಿ, ಉದ್ದ 12 ಅಡಿ ಮಾಡ್ತೀವಿ, ಗದ್ದೆ ಆದ್ರೆ 12 ಅಡಿ ಮಾಡ್ತೀವಿ, ಹೊಲ ಆದ್ರೆ 15 ಅಡಿವರೆಗೂ ಬೆಡ್ ಉದ್ದ ಮಾಡ್ತೀವಿ, ಹಗ್ಲ 2.5 ಅಡಿ ಮಾಡ್ಕೊಂತೀವಿ. ಸುಣ್ಣ ಮತ್ತೆ ಜಿಂಕ್ ಅನ್ನ ಮಿಕ್ಸ್ ಮಾಡಿ ಭೂಮಿಗೆಲ್ಲ ಚೆಲ್ತೀವಿ ಅಂತ ಹೇಳಿದ್ರಿ, ಎಷ್ಟು ಪ್ರಮಾಣದಲ್ಲಿ ಚೆಲ್ತೀರಾ ಮತ್ತೆ ಯಾಕೆ ಚೆಲ್ತೀರಾ ಅದನ್ನ? ಅದು ಭೂಮಿಯಲ್ಲಿ ಜಿಂಕ್ ಅಂಶ ಬೇಕಾಗುತ್ತೆ, ಯಾಕಂದ್ರೆ ಹುಳಿ ಅಂಶ ಇರುತ್ತೆ ಕೆಲವೊಂದು, ಆಮೇಲೆ ಕ್ರಿಮಿಗಳೆಲ್ಲ ಇರ್ತವೆ ಅದರಲ್ಲಿ, ಶುಂಠಿ ಬೆಳವಣಿಗೆ ಕೊಡಕ್ಕಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಫಲವತ್ತತೆ ಅನುಕೂಲ ಆಗುತ್ತೆ ಅಂತ ಜಿಂಕ್ ಮತ್ತು ಸುಣ್ಣ ಎರಡು ಮಿಕ್ಸ್ ಮಾಡಾಕ್ತಿವಿ. ಈಗ ಉಳುಮೆ ಮಾಡಿದ ನಂತರ ಎಷ್ಟು ದಿವಸ ಆದ್ಮೇಲೆ ನೀವು ಬೆಡ್ಗಳನ್ನ ಮಾಡ್ಕೊಳ್ತೀರಿ? ಅದು ಸುಮಾರು ಬಿಸಿಲಲ್ಲಿ ಒಂದ್ ಸ್ವಲ್ಪ ಕಾಯ್ಬೇಕು ಭೂಮಿ, ಬಿಸಿಲಲ್ಲಿ ಕಾದ ನಂತರದಲ್ಲಿ ಒಂದು 15-20 ದಿನ ಬಿಡ್ತೀವಿ. ಜನವರಿಯಿಂದ ಶುರು ಮಾಡ್ತೀವಿ, ಅಲ್ಲೇನಾದ್ರು ಕಳೆಗಳೆಲ್ಲ ತೆಕ್ಕೊಂಡು ಭೂಮಿ ಉಳುಮೆ ಮಾಡ್ಕೊಳೋದ್ರಿಂದ ಶುರು ಮಾಡ್ಕೊಂತೀವಿ. ಅದಕ್ಕೆ ನಾವು ಅಲ್ಲಿಂದ ಶುಂಠಿ ಬಿತ್ತನೆ ಬೀಜ ತಗೊಬಂದಿರ್ತೀವಿ, ಅದನ್ನ ಮುರಿದು ಔಷಧಿ ಹೆಜ್ಜಿ ಅದು ಮೊಳಕೆ ಬರ್ಬೇಕಲ್ಲ, ಅಲ್ಲಿವರೆಗೂ ಪ್ರೊಸೆಸ್ ಅಲ್ಲಿ ಇರ್ತಾ ಇರುತ್ತೆ. ಅದು ಉಳುಮೆ ಮಾಡಿ ಬಿಟ್ಟು ಒಂದು 1.5 ತಿಂಗಳವರೆಗೂ ಇರುತ್ತೆ. ಚೆನ್ನಾಗಿ ಬಿಸಿಲಿಗೆ ಕಾಯುತ್ತೆ, ಅಲ್ಲಿ ಇದ್ದಂತ ಅನೇಕ ಕೀಟಗಳು ಮತ್ತೆ ರೋಗಕಾರಕ ಜೀವಿಗಳೇನಿರ್ತವೋ ಅವೆಲ್ಲವೂ ಕೂಡ ಸತ್ತು ಹೋಗುತ್ತೆ. ಅಷ್ಟೊತ್ತಿಗೆ ನೀವು ಬೆಡ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬಿತ್ತನೆಯನ್ನ ಮಾಡುವಂತದ್ದು. ಈಗ ಬಿತ್ತನೆ ಬೀಜ ಹೇಗಿರಬೇಕು ಶುಂಠಿದು? ಸರ್ ಬಿತ್ತನೆ ಬೀಜಕ್ಕೆ ಅಲ್ಲಿ ರೋಗಗಳು ಬಂದಿರುತ್ತೆ, ಬೆಲ್ಲದ ರೋಗ ಮತ್ತೆ ಕೊಳೆ ರೋಗ ಅಂತ ಬಂದಿರುತ್ತೆ, ಆ ತರದ ಅದನ್ನ ನೋಡ್ತೀವಿ. ಬಿತ್ತನೆ ಸುಮಾರು 12 ತಿಂಗಳಾಗಿರ್ಬೇಕು ಬಿತ್ತನೆ ಬೀಜ. 12 ತಿಂಗಳಾದ್ಮೇಲೆ ಅದನ್ನ ಕಿತ್ತು ನಾವು ತಗೊಬಂದು ಅಂತ ಹಾಕಿರ್ತೀವಿ. ಅದನ್ನ ಸ್ವಲ್ಪ ಸ್ವಲ್ಪ ಒಂದು ಸಣ್ಣದ ಮುರಿತೀವಿ, ದಪ್ಪ ದಪ್ಪ ಬಡ್ಡೆ ಇರ್ತವೆ, ಒಂದ್ ಸಣ್ಣದ ಮುರಿದು ಅದನ್ನ ಔಷಧಿ ಹಚ್ಚುತ್ತೀವಿ. ಹುಳಿಂದು ಔಷಧಿ ಮತ್ತೆ ಇನ್ನೊಂದು ಪೌಡ್ರ್ ಬರುತ್ತೆ, ಅವೆರಡನ್ನ ಮಿಕ್ಸ್ ಮಾಡಿ ನೀರಲ್ಲಿ ಕದ್ರಿ ಅದನ್ನ ಹೆಜ್ಜಿ 10 ನಿಮಿಷ ಬಿಟ್ಟು ನಂತರದಲ್ಲಿ ಅದನ್ನ ತಂಪಾದ ಜಾಗದಲ್ಲಿ ಹಾಕಿ ಅದಕ್ಕೆ ಹೊಂಗೆ ಸೊಪ್ಪನ್ನು ಮುಚ್ಚುತ್ತೀವಿ. ಕೆಲವು ಕಡೆ ಹುಲ್ಲು ಮುಚ್ಚುತ್ತಾರೆ, ನಾವು ಹೊಂಗೆ ಸೊಪ್ಪನ್ನು ಮುಚ್ಚುತ್ತೀವಿ. ಅದು ತಂಪಾಗಿರುತ್ತೆ, ಹೊಂಗೆ ಸೊಪ್ಪು ಒಂಚೂರು ಯಾವಾಗ್ಲೂ ನೀರಿನ ಅಂಶ ಏನ ಜಾಸ್ತಿ ಇದ್ ಮಾಡಕ್ ಬಿಡಲ್ಲ ಡ್ರೈ ಆಗಕ್ಕೆ, ಸ್ವಲ್ಪ ಬತ್ತಿದಂಗ ಆಗ್ಬೇಕು, ನೆರಳಲ್ಲಿ ಬತ್ತಬೇಕು ಶುಂಠಿ, ನೆರಳಲ್ಲಿ ಬತ್ತಿದ್ರೆ ಒಳ್ಳೇದು ಬಿತ್ತನೆ ಬೀಜ. ಮೊಳಕೆನೂ ಬರಬೇಕು ಅನ್ಸುತ್ತೆ, ಮೊಳಕೆ ಬರಬೇಕು. ಅದು ಸುಮಾರು ಒಂದು 15 ದಿನ ಬಿಟ್ಟರೆ ಅದು ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ಸಾಮಾನ್ಯವಾಗಿ ಎಲ್ಲಿ ತರ್ತೀರಾ ಈ ಶುಂಠಿ ಬಿತ್ತನೆ ಬೀಜವನ್ನ? ಸರ್ ಅದು ನಮ್ದೇ ಇತ್ತು, ಮೊದಲು ಹೊರಗಡೆಯಿಂದ ತಗೊಂಡ್ಬಂದಿದ್ವಿ, ಈಗೆಲ್ಲ ನಾವೇ ಮಾಡ್ಕೊಂತೀವಿ. ನಮ್ದೇ ಬಿತ್ತನೆ ಬೀಜ ಚೆನ್ನಾಗಿರುತ್ತಲ್ಲ ಶುಂಠಿ, ಅದನ್ನ ನಾವು ಬಿಟ್ಕೊಂಡೇ ಇರ್ತೀವಿ. ಅದು ಎಲ್ಲಿ ರೋಗ ಬಂದಿರುತ್ತೋ ಅದನ್ನೆಲ್ಲ ಕಿತ್ಕೊಟ್ಟಿರ್ತಾರೆ, ಉಳಿದಿರೋ 12 ತಿಂಗಳವರೆಗೂ ಏನು ಉಳಿದಿರುತ್ತೋ ಸಪರೇಟ್ ಬಿತ್ತನೆ ಬೀಜಕ್ಕೆ ಅಂತಲೇ ಬಿಟ್ಟಿರ್ತೀವಿ. ಈಗ ಶುಂಠಿಯ ಬಿತ್ತನೆ ಬೀಜ ತರುವಾಗ ಭಾರಿ ಜಾಗೃತೆಯನ್ನು ವಹಿಸಬೇಕು ಅಂತೇಳಿ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ, ನಾವೆಲ್ಲಿ ಬಿತ್ತನೆ ಬೀಜವನ್ನು ತರ್ತೀವೋ ಆ ತಾಕ್ನಲ್ಲಿ ಏನಾದರೂ ರೋಗ ಇತ್ತು ಅಂತ ಹೇಳಿದ್ರೆ ಅದು ಮುಂದೆ ನಮ್ಮ ಬೆಳೆಯಲ್ಲೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ ಮಾಡಿ ತರಬೇಕು ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಯಾವುದೇ ತರಹದ ರೋಗ ಇಲ್ಲ ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಂಡು ತರ ಅಂತದ್ದು ಹೇಗೆ ಸರ್? ನಾವೀಗ ಒಂದು 5 ತಿಂಗಳಿಂದ 6 ತಿಂಗಳವರೆಗೂ ಶುಂಠಿ ನೋಡ್ತೀವಿ ಕೆಲವು ಕಡೆ ಎಲ್ಲ ಹೋಗಿ ನೋಡಿದ್ರೆ ಶುಂಠಿ ಎಲ್ಲಿ ಚೆನ್ನಾಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಅಸ್ರೋಣಿಕೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಶುಂಠಿ 7 ತಿಂಗಳವರೆಗೂ ರೋಗ ಯಾವುದು ಬಂದಿರಲ್ಲ ಅಂತ ಗೊತ್ತಾಗದಾಗ ಅದ್ ನೋಡ್ತೀವಿ. ಮತ್ತೆ ಒಂದು ಬಡ್ಡೆ ಕಿತ್ ನೋಡ್ತೀವಿ, ಆ ಬಡ್ಡೆಲಿ ಬೆಲ್ಲದ ರೋಗ ತರ ಬರುತ್ತೆ, ಬೆಲ್ಲದ ಕಪ್ಪು ತರ ಇರುತ್ತೆ, ಅದ್ ಬೆಲ್ಲದ ರೋಗ ಅಂತ ಹೇಳ್ತೀವಿ. ಆ ತರದ ರೋಗ ಬಂದಿರುತ್ತಾ ಅನ್ನೋದನ್ನ ಮುರಿದು ನೋಡ್ತೀವಿ, ಇಲ್ಲ ಹುಳ ಹೊಡೆದಿರೋದು ಎಲ್ಲ ಅಲ್ಲಿ ಗೊತ್ತಾಗುತ್ತೆ. ಯಾವ್ದೇ ರೋಗ ಬಂದಿರೋದು ಸುಮಾರು 12 ತಿಂಗಳವರೆಗೂ ಯಾವ್ದೇ ಶುಂಠಿ ಇರೋದಿಲ್ಲ. ಒಂದ್ 5-6 ಬಡ್ಡೆ ಕಿತ್ ನೋಡಿದ್ರೆ ಅಲ್ಲಿ ಇರೋ ಶುಂಠಿ ಚೆನ್ನಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವೀಗ ಗದ್ದೆಗೆ ಶುಂಠಿ ಹಾಕ್ತೀವಿ ಅಂದ್ರೆ ಹೊಲದ ಶುಂಠಿ ಒಳ್ಳೇದು, ಹೊಲಕ್ ಶುಂಠಿ ಹಾಕ್ತೀವಿ ಅಂದ್ರೆ ಗದ್ದೆ ಶುಂಠಿ ಒಳ್ಳೇದು. ನಾವು ಏನ್ ಮಾಡ್ತೀವಿ, ನಮ್ ಕಡೆ ಎಲ್ಲ ಈಗ ತುಂಬಾ ವರ್ಷಗಳಿಂದಲೂ ಮಾಡ್ತಾ ಇದೀವಿ, ಜಮೀನೆಲ್ಲ ನಾವು ಸ್ಪ್ರೇ ಮಾಡಿ ಮಾಡಿ ಹುಳ ಜಾಸ್ತಿ ಆಗಿ ಕ್ರಿಮಿಗಳೆಲ್ಲ ಜಾಸ್ತಿ ಆಗಿ ಸತ್ತೋಗಿದಾವೆ, ಮತ್ತೆ ಕೊಳೆ ರೋಗ ಜಾಸ್ತಿ ಬಂದ್ಬಿಟ್ಟಿದೆ. ಈಗ ನಾವೇನ್ ಮಾಡ್ತೀವಿ, ಈಗ ಬಯಲ್ಸೀಮೆ ಕಡೆ ಹೋಗ್ತೀವಿ, ಗಂಡ್ಸಿ ದುದ್ದ ಕಡೆ ಎಲ್ಲ, ಆ ಕಡೆ ಎಲ್ಲ ಒಳ್ಳೆ ಬಿತ್ತನೆ ಬೀಜ ಸಿಗುತ್ತೆ ನಮ್ಗೆ, ಅಲ್ಲಿಂದ ತಗೊಂಡ್ಬರ್ತೀವಿ. ಅಲ್ಲಿಂದ ತಂದು ಇಲ್ಲಿ ಬಿತ್ತನೆಯನ್ನ ಮಾಡುವಂತದ್ದು. ಒಟ್ಟಾರೆ ಬೀಜ ತರುವಾಗ ಬಹಳ ಚೆನ್ನಾಗಿ ನೋಡ್ಬೇಕು. ಈಗ ಅದು ಫಸಲು ಹೊಲದಲ್ಲಿ ಇರೋ ಅಂತದನ್ನ ತಂದ್ರೆ ಒಳ್ಳೇದ, ಕಿತ್ತಿಟ್ಟಿರೋ ಅಂತ ತಂದ್ರೆ ಒಳ್ಳೇದ? ಇಲ್ಲ ಇಲ್ಲ, ಭೂಮಿಲಿ ನಾವು 12 ತಿಂಗಳವರೆಗೂ ನೋಡ್ಕೊಂಡು ಅದು ಎಷ್ಟು ತಿಂಗಳಾಗಿದೆ ಅಂತ ಕೇಳ್ಕೊಂಡು 12 ತಿಂಗಳಾದ್ಮೇಲೆ ತರಬೇಕು ಶುಂಠಿ. ಅದು ಅದು ಭೂಮಿಯಿಂದ ಅದು ಎಲ್ಲ ಬತ್ತಿರುತ್ತೆ, ಪೂರ್ತಿ ಒಳಗಡೆ ಇರುತ್ತೆ, ಮಣ್ಣು ಹಾಕಿರ್ತಾರೆ ಅದ್ರ ಮೇಲೆ, ಆ ಬಿತ್ತನೆ ಬೀಜ ತರಬೇಕು ನಾವು ನೋಡಿ. ಬಿತ್ತನೆ ಬೀಜವನ್ನ ತಂದು ಅದಕ್ಕೆ ಏನೇನು ಬೀಜೋಪಚಾರ ಮಾಡಬೇಕು ಆ ತರದ ಉಪಚಾರ ಎಲ್ಲ ಮಾಡಿ ಆ ನಂತರ ಬಿತ್ತನೆಯನ್ನ ಮಾಡಬೇಕು. ಬೀಜೋಪಚಾರ ಮಾಡಿ ನೆರಳಲ್ಲಿ ಒಂದಷ್ಟು ದಿವಸ ಒಣಗಿಸಬೇಕು ಅಂತ ಹೇಳಿದ್ರಿ, ಅದು ಸ್ವಲ್ಪ ಬತ್ತಬೇಕು ಮತ್ತೆ ಮೊಳಕೆ ಬರಬೇಕು. ಮೊಳಕೆ ಬಂದ್ಮೇಲೆ ಹೇಗೆ, ಎಷ್ಟು ದಿವಸದ ನಂತರ ನಾಟಿ ಮಾಡ್ತೀರಾ, ಮತ್ತೆ ನಾಟಿ ಮಾಡುವ ಪ್ರಕಾರ ಹೇಗೆ? ಸರ್, ಈಗ ನಾವು ಶುಂಠಿಗೆ ಔಷಧಿ ಹಚ್ಚುತ್ತೀವಿ, ಹೆಜ್ಜೆ ಒಂದು 15 ದಿನ ಒತ್ತೆ ಹಾಕ್ತೀವಿ, ಸೊಪ್ಪು ಮತ್ತೆ ಬಿಳುಲು ಏನಾರು ಅದ್ರ ಮೇಲೆ ಮುಚ್ಚುತ್ತೀವಿ. ಅದು ಬತ್ತಿದ ನಂತರದಲ್ಲಿ ಅದನ್ನ ತಗೊಂಡೋಗ್ತೀವಿ, ಅದ್ರ ಜೊತೆ ಫಸ್ಟ್ ನಾವು ಭೂಮಿಗೆ ಜಿಂಕ್ ಮತ್ತೆ ಇದಾಕಿ ಸುಣ್ಣ ಹಾಕಿರ್ತೀವಲ್ಲ, ಅದಾದ 15 ದಿನಕ್ಕೆ ದನಿಂಗ್ ಗೊಬ್ಬರ ಅದ್ರ ಮೇಲೆ ಚೆಲ್ಲಿ ನಾವು ಉಕ್ಕೆ ಹೊಡಿಸಿರ್ತೀವಿ. ರೋಟ್ರಿ ಹೊಡೆಸೋ ಮುಂಚೆನೆ 5 ದಿನಗಳು ಹಾಕ್ಸ್ತೀವಲ್ಲ, ಆಗ್ಲೇ ದನಿಂಗ್ ಗೊಬ್ಬರನ ಮಿಕ್ಸ್ ಮಾಡ್ಕೊಂತೀವಿ. ಭೂಮಿ ಫಲವತ್ತತೆ ಆಗ್ಬೇಕು, ಭೂಮಿ ಫಲವತ್ತತೆ ಆದಾಗ ನಮಗೆ ಶುಂಠಿ ಚೆನ್ನಾಗಿ ಬರುತ್ತೆ. ಯಾವುದೇ ಬೆಳೆ ಆದ್ರೂ ನಾವು ಗೊಬ್ಬರ ಚೆನ್ನಾಗಿರ್ಬೇಕು, ಹಾಗಾಗಿ ನಾವು ಉಕ್ಕೆನಲ್ಲೇ ಸೇರಿಸ್ತೀವಿ ಗೊಬ್ಬರ. ಅದಾದ್ಮೇಲೆ ಈಗ ಏನಾಗಿದೆ, ಮೊದ್ಲೆಲ್ಲ ನಾವು ಗುಣಿಗೆ ಹಾಕ್ತಾ ಇದ್ವಿ, ಈಗ ಉಕ್ಕೆಲೇ ಶುರು ಮಾಡ್ಕೊಂಡಿದ್ವಿ. ಭೂಮಿಗೆ ಫಲವತ್ತತೆ ಆಗ್ಲಿ ಅಂತ ಉಕ್ಕೆ ಮಾಡ್ತೀವಲ್ಲ, ಹಾಗೆ ಉಳುಮೆ ಮಾಡ್ಬೇಕಾದ್ರೆ ನಾವು ಗೊಬ್ಬರ ಸೇರಿಸ್ಕೊಂಡಿರ್ತೀವಿ. ಈ ಗುಣಿಗೆ ಹಾಕೋದಕ್ಕೂ ಉಕ್ಕೆಲ್ ಹಾಕೋದಕ್ಕೂ ಏನು ವ್ಯತ್ಯಾಸ? ಸರ್, ಗುಣಿಗೆ ಹಾಕಿದ್ರೆ ಫಸ್ಲು ಚೆನ್ನಾಗಿ ಬರುತ್ತೆ, ಈ ಭೂಮಿಗೆ ಏನಾಗುತ್ತೆ ಅಂದ್ರೆ ಕಳೆ ಜಾಸ್ತಿ ಬಂದ್ಬಿಡುತ್ತೆ ಶುಂಠಿನಲ್ಲಿ. ಭೂಮಿ ಏನಾಗುತ್ತೆ, ನಾವು ಗುಣಿಗೆ ಹಾಕೋದ್ರಿಂದ ಬರೀ ಬೆಡ್ ಮೇಲೆ ಹಾಕ್ತಿವಲ್ಲ, ಅದು ನಮಗೆ ಫಲವತ್ತತೆ ಕೊಡಕ್ಕೆ ಬಹಳ ಚೆನ್ನಾಗಿದೆ. ಈಗ ಗೊಬ್ಬರ ನಾವು ಭೂಮಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಲ್ಲ ಉಳುಮೆ ಮಾಡ್ಬೇಕಾದ್ರೆ, ಅದೇನಾಗ್ತದೆ ಅಂದ್ರೆ ನಮಗೆ ಕಳೆ ಇದೆಯಲ್ಲ, ಕಳೆ ತುಂಬಾ ಕಳೆ ಬಂದಾಗ ಗೊಬ್ಬರನೆಲ್ಲ ಕಳೆನೆ ತಿನ್ಬಿಡುತ್ತೆ, ಶುಂಠಿಗೆ ಫಲವತ್ತತೆ ಸಿಗಲ್ಲ. ಆಗ ಒಂದ್ ಸ್ವಲ್ಪ ಶುಂಠಿ ಕುಂಠಿತವಾಗುತ್ತೆ ಬೆಳೆ. ಆದ್ರೆ ನೀವು ಭೂಮಿಗೆ ಸೇರಿಸ್ತೀನಿ ಅಂತ ಹೇಳಿದ್ರಿ, ಯಾಕೆ ಭೂಮಿಗೆ ಸೇರಿಸ್ತೀರ? ಭೂಮಿ ಫಲವತ್ತತೆ ಆಗ್ಬೇಕಾಗುತ್ತೆ, ಚೆನ್ನಾಗಿ ಫಲವತ್ತತೆ ಆಗ್ಬೇಕು, ಮಣ್ಣಿನ ಎಲ್ಲಾ ಭಾಗಗಳಿಗೂ ಕೂಡ ಇದು ತಲುಪಬೇಕು. ತಲುಪುತ್ತೆ, ತಲುಪದಾಗ ಅವಾಗ ಮಣ್ಣು ಕೂಡ ಚೆನ್ನಾಗಿ ಆಗುತ್ತೆ, ಬೆಳೆಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ಉಕ್ಕೆ ಮಾಡುವಾಗ ಅವಾಗ್ಲೇನೆ ಭೂಮಿಗೆ ಸೇರಿಸ್ತಕ್ಕಂಥದ್ದು ಒಳ್ಳೇದು ಅಂತ ಹೇಳಿ. ನಾಟಿ ಹೆಂಗ್ ಮಾಡ್ತೀರಾ ಶುಂಠಿಯ ನಾಟಿಯನ್ನ? ಈಗ ಶುಂಠಿ ನಾಟಿ ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಮೊದ್ಲೇ ಹೇಳ್ದಂಗೆ, ಬೆಡ್ ಮಾಡ್ಕೊಂಡಿರ್ತೀವಿ, 2.5 ಅಡಿ ಅಗಲ ಇರುತ್ತೆ, 2.5-2.75 ಬೆಡ್ ಅಗಲ ಇರುತ್ತೆ, ಅಲ್ಲಿ 12 ಅಡಿ ಇರುತ್ತೆ. ಗದ್ದೆ ಎಲ್ಲ ಆದ್ರೆ ಹೊಲದಲ್ಲಿ 15-20 ಅಡಿನು ಮಾಡ್ಬೋದು, ಯಾಕೆಂದ್ರೆ ನೀರು ಜಾಸ್ತಿ ನಿಲ್ಬಾರ್ದು ಶುಂಠಿ ಗದ್ದೆ ಹೊಲದಲ್ಲಿ. ಬೆಡ್ ಗೆ ಒಂದೊಂದು ಚರಂಡಿ ಮಾಡಿರ್ತೀವಿ, ದೊಡ್ಡದಾಗಿ ಗದ್ದೆ ಆದ್ರೆ ದೊಡ್ಡ ಚರಂಡಿ ಮಾಡ್ತೀವಿ, ಯಾಕೆಂದ್ರೆ ಮಳೆಗಾಲದಲ್ಲಿ ತುಂಬಾ ಮಳೆ ಹಿಡಿದಾಗ ಅಲ್ಲಿ ರೋಗ ಶುರು ಆಗ್ಬಿಡುತ್ತೆ, ನೀರಿನಂಶ ಜಾಸ್ತಿ ಆದಾಗ, ಶೀತ ಜಾಸ್ತಿ ಆದಾಗ ಕೊಳೆ ರೋಗ ಶುರುವಾಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಾವು ಶುಂಠಿ ತಗೋಬರ್ತೀವಿ, ಒತ್ತೆ ಹಾಕಿ ಶುಂಠಿ ತಗೋಬಂದು ಬೆಡ್ಡಿಗೆ ಏನ್ ಮಾಡ್ತೀವಿ, ಒಂದು ಗುಣಿ ಕುಕ್ಕ ಗುದ್ಲಿ ಅಂತ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ 1/2 ಅಡಿ ಅಷ್ಟು ಗುಣಿ ಕೂಗ್ತೀವಿ, 2.5 ಅಡಿ ಇರುತ್ತೆ, ಮಧ್ಯದಲ್ಲಿ 2 ಗುಣಿ ಮಾಡ್ತೀವಿ, ಉದ್ದನ 2 ಗುಣಿ ಮಾಡ್ಕೊಂಡು ಹೋಗ್ತೀವಿ. ಆ ಗುಣಿಗೆ ಬೇವಿನಿಂಡಿ ಮತ್ತೆ ಟಿಮೋಟೊ ಅಂತ ಬರ್ತದೆ, ಅದು ಶುಂಠಿ ಗೆಜ್ಲು ತಿಂದಂಗೆ ಮತ್ತೆ ಹುಳ ಹೊಡಿದಂಗೆ ಅವೆರಡು ಪೌಡರ್ ಹಾಕಿ ಶುಂಠಿ ಅದ್ರ ಮೇಲೆ ಹಾಕ್ತೀವಿ. ಅದಾದ್ಮೇಲೆ ಶುಂಠಿ ಸ್ವಲ್ಪ ಮೇಲ್ಮುಖ ಮಾಡಿ ನಟ್ಕೋ ಬರ್ತಾರೆ, ಅಂದ್ರೆ ಮೊಳಕೆ ಯಾವ ಕಡೆಗೆ ಬಂದಿರುತ್ತೋ ಅದನ್ನ ಮೇಲಕ್ಕೆ ಮಾಡ್ಕೊಂಡು ಸ್ವಲ್ಪ ಮಣ್ಣು ಮುಚ್ಚಿಕೊ ಬರ್ತಾರೆ. ಅದಾದ್ಮೇಲೆ ನಾವು ಗುಣಿ ಕೂಪ್ಕಿರ್ತೀವಲ್ಲ ಗುಣಿ ಒಳಗಡಿಕೆ, ಶುಂಠಿ ನಟ್ಟಾದ್ಮೇಲೆ ಅದ್ರ ಮೇಲೆ ಒಂದೊಂದು ಬಾಕ್ಸ್ ದನಿಂಗ್ ಗೊಬ್ಬರ ಹಾಕ್ತೀವಿ. ಅಂದ್ರೆ ನಾವು ಭೂಮಿಗೆ ಮಿಕ್ಸ್ ಮಾಡ್ಕೊಳ್ಳೋದೇ ಸಪ್ರೇಟ್ ಸಪ್ರೇಟ್ ಇಲ್ಲೂ ಕೂಡ ಹಾಕ್ತೀವಿ, ಒಳ್ಳೆ ಇಳುವರಿ ಬರುತ್ತೆ ಅಂದ್ರೆ ಹೆಚ್ಚಿನಾಗಿ ಫಸಲು ಚೆನ್ನಾಗಿ ಬರುತ್ತೆ ಅಂತ. ಹೌದು, ಆತರ ಮಾಡ್ತೀವಿ. ಈಗ ಪ್ರತಿ ಬೆಳೆಗೂ ನಾವು ಯಾವುದೇ ಬೆಳೆ ಮಾಡಿದ್ರು ಭೂಮಿಗೆ ದನಿನ ಗೊಬ್ಬರ ಆಗಿರ್ಬಹುದು, ಕುರಿ ಗೊಬ್ಬರ ಆಗಿರ್ಬಹುದು, ಮತ್ತೆ ಕೋಳಿ ಗೊಬ್ಬರನು ಮಿಕ್ಸ್ ಮಾಡ್ಕೊಂತಾರೆ. ಆ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಬೆಳೆ ಆದ್ರೂ ಚೆನ್ನಾಗಿ ಬರುತ್ತೆ ಅಂತ. ನೀವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಹಾಕೊಂಡಿದ್ದೀರಾ ಅಥವಾ ಹೇಗೆ ಹಾಕಿದೀವಿ? ಸರ್, ನಾವು ತೋಟಕ್ಕೆಲ್ಲವ ಕೋಳಿ ಗೊಬ್ಬರ ಹಾಕ್ತಿವಿ, ದನಿನ ಗೊಬ್ಬರ ಹಾಕ್ತಿವಿ, ಕುರಿ ಗೊಬ್ಬರ ಹಾಕ್ತಿವಿ. ಅಂದ್ರೆ ಶೀತ ಪ್ರದರ್ಶನದಲ್ಲಿ ಯಾವ್ದು ಜಾಸ್ತಿ ಶೀತಾಂಶ ಇರುತ್ತೆ ಅಲ್ಲಿಗೆ ಕೋಳಿ ಗೊಬ್ಬರ ಹಾಕಿದ್ರೆ ಒಳ್ಳೇದು ಅಂತ. ಅದು ತುಂಬಾ ಹೀಟ್ ಆಗಿರುತ್ತೆ, ಅದರಿಂದ ಅದು ಒಳ್ಳೇದು. ಒಳ್ಳೇದು ಅಂತ ಹೇಳಿ ಈ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ರಿ, ಭೂಮಿಗೂ ಕೂಡ ಸೇರಿಸ್ತೀರಾ, ಮತ್ತೆ ನಾಟಿ ಮಾಡತಕ್ಕಂತ ಸಂದರ್ಭದಲ್ಲಿ ಪ್ರತಿ ಗುಣಿಗೂ ಕೂಡ ಈ ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ತೀನಿ ಅಂತ ಹೇಳಿ, ಎಲ್ಲಿ ತರ್ತೀರ ಅಷ್ಟೊಂದು ಪ್ರಮಾಣದ ಗೊಬ್ಬರವನ್ನ? ಸರ್, ನಾವು ಒಂದು ಎಕರೆಗೆ ಸುಮಾರು 20 ಚೀಲ ಶುಂಠಿ ಬೇಕಾಗುತ್ತೆ. ನಾವು ಒಂದು ಎಕರೆಗೆ 4-5 ಟ್ಯಾಕ್ಟರ್ ಗೊಬ್ಬರ ಬೇಕಾಗುತ್ತೆ. ಈಗ ನಮ್ಮನೆಯಲ್ಲಿ 6 ದನಗಳಿದಾವೆ, ನಮಗೆ ದನಿಂದ ಗೊಬ್ಬರದೇನು ಚಿಂತೆ ಇಲ್ಲ. ಇಲ್ಲ ಹೊರಗಡೆ ಏನಾದ್ರು ಕೊಂಡ್ಕೊಂತೀವಿ, ಇಲ್ಲ ನಮ್ಮನೇದೇ ಇದೆ, ನಾವು ಇವತ್ತಿನವರೆಗೂ ಎಲ್ಲೂ ಕೊಂಡ್ಕೊಂಡಿಲ್ಲ, ನಮ್ಮನೇದೇ ಗೊಬ್ಬರ ಇದೆ, ಅದ ಶುಂಠಿಗೆ ಆತರ ಮಾಡ್ತೀವಿ. ಎಷ್ಟು 6 ದನಗಳನ್ನ ಸಾಕೊಂಡಿದ್ರಲ್ಲ? 6 ದನಗಳು ಸಾಕಿದೀವಿ. ಈ ಕೃಷಿ ಮಾಡೋ ಅಂತವ್ರು ದನಕರುಗಳನ್ನ ಸಾಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅಂತಾರೆ, ಆದ್ರೂ ಕೂಡ ಸಾಕೊಳ್ಳೋದ್ರಿಂದ ಏನೇನು ಅನುಕೂಲಗಳಿರುತ್ತೆ? ಒಬ್ಬ ಕೃಷಿಕ್ರಮಲ್ಲಿ ದನಕರುಗಳು ಇರಬೇಕು. ಯಾಕೆ ಅಂದ್ರೆ ಮನೆಗೆ ಹಾಲಾಗುತ್ತೆ, ಒಂದ್ ಸ್ವಲ್ಪ ಜೀವನಕ್ಕೆ ದುಡ್ಡಾಗುತ್ತೆ, ಹಾಲು ಮಾರಿದ್ರೆ ದನಿಂದ ಗೊಬ್ಬರ ಬರುತ್ತೆ ಜಮೀನಿಗೆ, ತುಂಬಾ ಅನುಕೂಲಗಳಾಗುತ್ತೆ. ಎಲ್ಲ ಅನುಕೂಲಗಳನ್ನ ಪಡ್ಕೋಬೇಕು ಅಂತ ಅಂದ್ರೆ ನಾವು ದನಕರುಗಳನ್ನ ಸಾಕಬೇಕು ಅನ್ನುವಂಥದ್ದು. ತುಂಬಾ ಜನ ಹೇಳ್ತಾರೆ, ಅಯ್ಯೋ ದನಕರುಗಳಿದ್ರೆ ಅದು ಮೇಂಟೈನ್ ಮಾಡಕ್ ಆಗೋದಿಲ್ಲ, ನಾವು ಇಲ್ಲೇ ಇರಬೇಕು, ಎಲ್ಲೂ ಅಡ್ಡಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಯಾವತ್ತೂ ಆತರ ಅನ್ನಿಸ್ಲಿಲ್ಲ. ಯಾಕೆ ಅಂದ್ರೆ ದನಕರು ಇದ್ದಷ್ಟು ತುಂಬಾ ಅನುಕೂಲ. ಅಂದ್ರೆ ಜಾಸ್ತಿ ದನ ಮಾಡ್ಕೊಂಡ್ರೆ ಹಿಂಸೆ ಆಗುತ್ತೆ. ನಾವು ಗದ್ದೆ ಬೆಳೆಯೋದ್ರಿಂದ ಹುಲ್ ಸಿಗುತ್ತೆ ದನಿಗೆ, ಈಗ ಅದು ನಾವು ಶುಂಠಿಗೆಲ್ಲ ಅನುಕೂಲ ಮಾಡ್ಕೊಂತೀವಿ, ದನಿನ ಗೊಬ್ಬರ ಎಲ್ಲದನ್ನು ಮಾಡಬಹುದು. ಮತ್ತೆ ಬೇರೆ ಹಾಲು ಹೋಯ್ತೀವಿ ಹಾಲಿಂದ ಡೈರಿಗೆ, ಹಾಲಿನ ದುಡ್ಡು ಸಿಗುತ್ತೆ, ಸ್ವಲ್ಪ ಜೀವನಕ್ಕಾಗುತ್ತೆ, ಆತರ ಯೋಚನೆ ಮಾಡ್ತೀವಿ ಅಂತ. ಅಂದ್ರೆ ನಮ್ಮ ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟನ್ನು ಮಾಡ್ಕೋಬಹುದು. ಎಷ್ಟು ದನಗಳನ್ನ ನಾವು ಚೆನ್ನಾಗಿ ಸಾಕಕ್ ಸಾಧ್ಯ ಆಗುತ್ತೋ ಅದು ಒಂದಾಗ್ಬೋದು, 2 ಆಗ್ಬೋದು, 4 ಆಗ್ಬೋದು, ಅಷ್ಟನ್ನಷ್ಟೇ ನಾವು ಕಟ್ಕೊಂಡು ನಮಗೂ ಕೂಡ ತೊಂದರೆ ಆಗದಾಗೆ, ಹೊರೆ ಆಗದಾಗೆ ದನಕರುಗಳನ್ನ ಸಾಕೊಂಡು ಹೋದ್ರೆ ದನಕರುಗಳು ಕೂಡ ನಮಗೆ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡ್ತವೆ. ಅದು ಹಾಲಿನ ರೂಪದಲ್ಲಿ ಇರ್ಬೋದು, ನಮ್ಮ ಜಮೀನಿನಲ್ಲಿ ಅಗತ್ಯ ಇರತಕ್ಕಂಥ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇರ್ಬೋದು, ಇದರಿಂದ ಎಲ್ಲ ಸಾಕಷ್ಟು ಅನುಕೂಲ ಲಭಿಸುತ್ತೆ ಅನ್ನುವಂಥದ್ದು. ಶುಂಠಿ ನಾಟಿ ಮಾಡಿದ್ಮೇಲೆ ಗೊಬ್ಬರ ಹಾಕ್ತೀವಿ, ಅದ್ರ ಮೇಲೆ ಅದಾದ್ಮೇಲೆ ಹುಲ್ಲು ಮುಚ್ಚುತ್ತೀವಿ, ಬಿಳುಲ್ಲು ಭತ್ತದ ಹುಲ್ಲನ್ನ ನಾವು ಅದ್ರ ಮೇಲೆ ಮುಚ್ಚುತ್ತೀವಿ. ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ ಬರ್ತೀವಿ, ಯಾಕೆಂದ್ರೆ ಗಾಳಿಲಿ ಹಾರಾಡಬಾರ್ದು ಹುಲ್ಲು. ಹೌದು, ಅದಾದ್ಮೇಲೆ ಸ್ವಲ್ಪ ನೀರು ಸ್ಪ್ರಿಂಕ್ಲೇರ್ ಮಾಡ್ತೀವಿ, ಅದೇ ಭೂಮಿ ತಂಪಾಗುತ್ತೆ. ಅದಾದ್ಮೇಲೆ ಸುಮಾರು 22-23 ದಿನಕ್ಕೆ ಕಳೆ ತುಂಬಾ ಇದ್ಬಿಡುತ್ತೆ. ಮೊದ್ಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಜನ ಲೇಬರ್ ಸಿಗೋರು ಎಲ್ಲ ಕಷ್ಟ ಆಗೋದು, ಈಗೆಲ್ಲ ಕಳೆನಾಶಕ ಹೊಡೆಯಕ್ ಶುರು ಮಾಡಿದ್ದಾರೆ. ಈಗ ಸುಮಾರು 2 ವರ್ಷದಿಂದ ಎಲ್ಲ ಕಳೆನಾಶಕ, ಸುಮಾರು 22-25 ದಿನದೊಳಗಡೆ ಒಂದ್ ಕಳೆನಾಶಕ ಸ್ಪ್ರೇ ಮಾಡ್ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ, ಆದ್ರೆ ಲೇಬರ್ ಕೊರತೆಯಿಂದ ಆತರ ಮಾಡ್ತಾ ಇದಾರೆ. ಅದನ್ನ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸುಮಾರು 3 ತಿಂಗಳವರೆಗೂ ಕಳೆ ಬರೋದಿಲ್ಲ. ಅದರಿಂದ ಎಫೆಕ್ಟ್ ಏನಂದ್ರೆ ಭೂಮಿ ಬಂಜೆತನ ಅಂತಾರಲ್ಲ ಆತರ ಆಗ್ಬಿಡುತ್ತೆ. ನಾವ್ ಹೇಳೋದು ಸ್ವಲ್ಪ ಶ್ರಮ ಆದ್ರೂ ಪರವಾಗಿಲ್ಲ, ಲೇಬರ್ ಇಂದ ಕೆಲಸ ಮಾಡಿಸ್ಬೇಕು ಅಂತ. ಅದೊಂದು ಕಳೆ 3 ತಿಂಗಳು ಬರೋದಿಲ್ಲ. ಅದಾದ್ಮೇಲೆ ನಾವು ಶುಂಠಿಗೆ ಬೆಡ್ ಕಟ್ಟಿಸ್ತೀವಿ. 3 ತಿಂಗಳಾದ ತಕ್ಷಣ ಸುಮಾರು 22 ದಿನಕ್ಕೊಮ್ಮೆ ಔಷಧಿ ಸ್ಪ್ರೇ ಮಾಡ್ತೀವಿ, ಹುಳಿಂದು ಮತ್ತೆ ಟಾನಿಕ್ಕು ಈ ತರದ ನಾವು ಸ್ಪ್ರೇ ಮಾಡ್ತಾ ಬರ್ತೀವಿ. ಮೊದ್ಲೆಲ್ಲ ನಾವ್ ಏನ್ ಮಾಡ್ತಾ ಇದ್ವಿ, ಗೌರ್ಮೆಂಟ್ ಗೊಬ್ಬರ ಅಂತ ಬರೋದು, 20-20 ಮತ್ತೆ ಸುಫಲ DAP ಅಂತ ಈ ತರದ ಗೊಬ್ಬರಗಳು ಬರ್ತಾ ಇದ್ವು, ಹಾಕ್ತಾ ಇದ್ವಿ. ಅದು ನಮಗೆ ಗೊತ್ತಾಗ್ಲಿಲ್ಲ. ಈಗ 2 ವರ್ಷದಿಂದ ನಾನು ಅದನ್ನ ಗೊಬ್ಬರ ಹಾಕದ್ನೆ ಬಿಟ್ಬಿಟ್ಟಿದೀನಿ 2-3 ವರ್ಷದಿಂದ. ಯಾಕೆಂದ್ರೆ ಅದು ಗೊಬ್ಬರ ಹಾಕಿದ ತಕ್ಷಣ ಹಿಂದೆನೆ ಕೊಳೆ ರೋಗ ಬಂದ್ಬಿಡುತ್ತೆ. ಜನ ಏನ್ ಅನ್ಕೊಂಡಿದ್ದಾರೆ, ಕೊಳೆ ರೋಗ ಆಟೋಮೆಟಿಕ್ ಬಂದ್ಬಿಡುತ್ತೆ, ಅದು 5-6 ತಿಂಗಳ ಕೊಳೆ ರೋಗ ಬಂದ್ಬಿಡುತ್ತೆ ಅಂತ. ನಾನು ಕೊಳೆ ರೋಗ ಅಂದ್ರೆ ನಾನು ಈಗ 2 ವರ್ಷದಿಂದ ಕಂಡ್ಕೊಂಡಿರೋದೇನಂದ್ರೆ, ಈ ಗವರ್ಮೆಂಟ್ ಗೊಬ್ಬರದಿಂದ ಬರುತ್ತಲ್ಲ ಅದನ್ನ ಶುಂಠಿಗೆ ಹಾಕಬಾರ್ದು ಅಂತ, ಬರೀ ದನಿಂಗ್ ಗೊಬ್ಬರದಲ್ಲಿ ಬೆಳಿಬೇಕು. ರಾಸಾಯನಿಕ ಗೊಬ್ಬರ ಏನಿರುತ್ತೋ ಅದನ್ನ ಹಾಕಿದ್ರೆ ಕೊಳೆ ರೋಗ ಬರುತ್ತೆ ಅಂತ ಹೇಳಿ. ಹೌದೌದು. ಈಗ ಅದ್ರ ಬದಲಿಗೆ ಹೇಗ್ ಕೊಡ್ತಾರೆ ಮತ್ತೆ ಅದಕ್ಕೆ ಪೋಷಕಾಂಶ ಬೇಕೇ ಬೇಕಲ್ವಾ? ಹೌದೌದು ಬೇಕು. ಆಮೇಲೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಗ್ರಾನ್ಯುಲ್ ಅಂತ ಒಂದು ಗೊಬ್ಬರದ ಕಾಳು ಬರುತ್ತೆ, ಅದನ್ನ ಹಾಕಿದ್ರೆ ಏನ್ ತೊಂದರೆ ಆಗೋದಿಲ್ಲ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಹಾಕ್ಬೇಕು. ಆಮೇಲೆ ನಾವು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ 19L ಅಂತ ಒಂದು ಪೌಡರ್ ಬರುತ್ತೆ, ಅದು ಎಲೆಗಳಿಗೆ ಪೌಷ್ಟಿಕಾಂಶವನ್ನು ಒದಗಿಸುತ್ತೆ. ಹೌದು, ಎಲೆಗಳ ಮೂಲಕ ಪೋಷಕಾಂಶ ಸಿಗುತ್ತೆ ಆ ಗಿಡಕ್ಕೆ. ಹೌದು, ಎಲೆಗಳ ಮೂಲಕ ಪೌಷ್ಟಿಕಾಂಶ ಸಿಕ್ತಾಗ ಅದೊಂಚೂರು ಗ್ರೋತ್ ಆಗಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ಎಲ್ಲ ಮೆಡಿಸಿನ್ ಅಲ್ಲೇ ಬೆಳೆಯೋದ್ರಿಂದ ರಾಸಾಯನಿಕ ಗೊಬ್ಬರ ಹಾಕದೇ ಬಿಟ್ಬಿಟ್ಟಿದೀವಿ, ಒಳ್ಳೆ ಇಳುವರಿ ಬರುತ್ತೆ ದನಿಂಗ್ ಗೊಬ್ಬರದಿಂದ. ನಾವೇನಾದ್ರೂ ರಾಸಾಯನಿಕ ಗೊಬ್ಬರ ಹಾಕಿದ ತಕ್ಷಣ ರೋಗ ಒಂದು ವಾರದೊಳಗಡೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗುತ್ತೆ. ಈಗ ಎರಡನೇ ಹಂತದಲ್ಲಿ ಗೊಬ್ಬರ ಕೊಡ್ಬೇಕಲ್ವಾ, ಅದನ್ನ ಈ ಕೊಟ್ಟಿಗೆ ಗೊಬ್ಬರ ಹೆಂಗ್ ಕೊಡ್ತೀರಾ ಗಿಡಕ್ಕೆ? ಅದೇ ಹೇಳಿದ್ನಲ್ಲ, ಈಗ ನಾವು ಸೈಟ್ ಕಟ್ಟಿಸ್ತೀವಲ್ಲ ಎರಡೂವರೆ ಮೂರ್ ತಿಂಗಳು, ಆಗ ಮಣ್ಣು ಏರ್ಸ ಅಂತ ಮಣ್ಣು ಏರಿಸ್ತೀವಲ್ಲ ಸೈಡ್ ಕಟ್ಟಿ ಅದ್ರೊಳಗಡೆ ಮಣ್ಣು ಏರಿಸ್ತೀವಲ್ಲ, ಆ ಮಣ್ಣು ಏರಿಸಬೇಕಾದ್ರೆ ಅದ್ರ ಮಧ್ಯಕ್ಕೆ ಬಾಣ್ಲಿಯಲ್ಲಿ ಇಲ್ಲ ಮಂಕ್ರಿನಲ್ಲಿ ಹಾಕ್ಬೇಕು. ಹಾಕಿ ಆದ್ಮೇಲೆ ಮಣ್ಣು ಏರಿಸ್ಬೇಕು. ಮಣ್ಣಿನ ಒಳಗಡೆಗೆ ಗೊಬ್ಬರ ಸೇರ್ಕೊಳ್ಳುತ್ತೆ, ಅದ್ರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗಲ್ಲ ಬಿಸಿಲಿಗೆ ಅಥವಾ ಮಳೆಗೆ. ಅದಕ್ಕೆ ಎಷ್ಟು ಪೋಷಕಾಂಶ ಸಿಗಬೇಕೋ ಅಷ್ಟು ಪೋಷಕಾಂಶವೂ ಕೂಡ ಶುಂಠಿಗೆ ಸಿಗುತ್ತೆ. ಇದು ಎರಡೂವರೆ ಮೂರು ತಿಂಗಳಿಗೆ ಎರಡನೇ ಸಾರಿ ಕೊಡೋ ಅಂತದ್ದು. ಹೌದು, ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಸಾಕಾಗುತ್ತೆ, ಯಾಕೆಂದ್ರೆ ಅತಿಯಾಗಿ ದನಿಂಗ್ ಗೊಬ್ಬರ ಹಾಕಿದ್ರು ಅದಕ್ಕೆ ಓವರ್ ಡೋಸ್ ಆಗ್ಬಿಡುತ್ತೆ. ಹೌದು, ಈ ಮನುಷ್ಯನಿಗೆ ಓವರ್ ಡೋಸ್ ಆದಾಗ ಮನುಷ್ಯ ಕಾಯಿಲೆ ಬಿದ್ದಿರ್ತಾನೆ, ಓವರ್ ಡೋಸ್ ಕೊಟ್ಟಾಗ ಮತ್ತೊಂದ್ ಕಾಯಿಲೆ ಆಗ್ಬಿಡುತ್ತಲ್ಲ, ಆತರ ಇದು ಓವರ್ ಡೋಸ್ ಆದಂಗ ಆಗ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕೊಡ್ಬೇಕು ಅದನ್ನ ಗೊಬ್ಬರ. ಒಂದ್ಸರಿ ಕೊಟ್ರೆ ಸಾಕು? ಒಂದ್ಸಲಿ ಕೊಟ್ರೆ ಸಾಕು. ಮತ್ತೆ 4-5 ಬಾರಿ ಔಷಧಿ ಸ್ಪ್ರೇ ಮಾಡ್ತೀವಲ್ಲ, ಅದ್ರಲ್ಲಿ ನಾವು ಪೌಷ್ಟಿಕಾಂಶವನ್ನ ಎಲೆಗಳ ಮೂಲಕ ಕೊಡ್ತೀವಿ. ಅದು 19L ಅಂತ ಹೇಳಿದ್ರಲ್ಲ, ಅದನ್ನ ಸಿಂಪಡಣೆ ಮಾಡೋದ್ರಿಂದ ಕೂಡ ಒಂದಷ್ಟು ಸಿಗುತ್ತೆ. ಈ ಕಾಳು ಗೊಬ್ಬರ ಬಳಕೆ ಮಾಡೋದಕ್ಕಿಂತಲೂ ಕೂಡ ಈ ದ್ರವ ರೂಪದಲ್ಲಿ ಏನ್ ಗೊಬ್ಬರ ಇರುತ್ತೋ ಆ ಮೂಲಕ ಕೊಟ್ಟಾಗ ಅದಕ್ಕೆ ಬಹಳ ಹಿತವಾಗಿ ಇರುತ್ತೆ, ಮತ್ತೆ ಅದಕ್ಕೆ ತಗಲ್ತಕ್ಕಂತ ರೋಗ ಕೀಟಗಳು ಕೂಡ ಒಂದಷ್ಟು ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥದ್ದು. ಎಷ್ಟು ದಿವಸಕ್ಕೆ ಈ ಶುಂಠಿಯ ಕೊಯ್ಲನ್ನ ಮಾಡ್ತಿರೋ ಸರ್? ಅದು 8 ತಿಂಗಳವರೆಗೂ ಕೀಳಂಗಿಲ್ಲ. ಆದ್ರೆ ಈಗ ಏನಾಗುತ್ತೆ ಅಂದ್ರೆ ರೋಗ ಬಂದಿರೋದ್ರಿಂದ 5-6 ತಿಂಗಳೊಳಗಡೆನೆ ಕಿತ್ ಬಿಡ್ತಾರೆ. ಅಂದ್ರೆ ಅವ್ರಿಗೆ ರೋಗ ಏನಕ್ ಬಂತು ಏನು ಅಂತ ಗೊತ್ತಾಗೋದಿಲ್ಲ. ಈಗ ಬಿಳಿ ಚುಕ್ಕಿ ರೋಗ ಬರುತ್ತೆ, ಕೊಳೆ ರೋಗ ಬರುತ್ತೆ, ಕಾಂಡ ಕೊರೆ ಹುಳ ಇರುತ್ತೆ, ಅವೆಲ್ಲವನ್ನು ಗಮನಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳನ್ನ ತಂದು ಸ್ಪ್ರೇ ಮಾಡ್ಬೇಕು. ನಾವು ಪ್ರತಿ 25 ದಿನಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡ್ಬೇಕು, ಅದ್ರ ಜೊತೆಗೆ ಪೌಷ್ಟಿಕಾಂಶ ಗೊಬ್ಬರನು ಸೇರಿಸ್ಬೇಕು. ಹಿಂದೆಲ್ಲ 10 ತಿಂಗಳು ಬೆಳೆ, ಆದ್ರೆ ಈಗೆಲ್ಲ ಏನಾಗುತ್ತೆ ಅಂದ್ರೆ 8 ತಿಂಗಳು ಆದ್ರೆ ಸಾಕು, ಫಲವತ್ತತೆ ಚೆನ್ನಾಗಿ ಬಂದಿರುತ್ತೆ. ಈಗ ಶುಂಠಿ ಬಂದಿದೆ ಕೊಯ್ಲು ಮಾಡಬಹುದು ಅಂತ ಹೇಳಿ ಗೊತ್ತು ಮಾಡ್ಕೊಳ್ತಕ್ಕಂತ ಸರ್, ಅದು ಬಡ್ಡೆ ಏನಾಗುತ್ತೆ ಅಂದ್ರೆ ನಾವು ನೀರು ಹೊಡಿತಾ ಇದ್ರೆ ಅದಕ್ಕೆ ಬೇಸಿಗೆನಲ್ಲೇ ಫೆಬ್ರವರಿ ಮಾರ್ಚ್ ತಿಂಗಳಿಗೆ 15 ಒಳಗಡೆ ಹಾಕ್ಬಿಡ್ತೀವಿ ಶುಂಠಿ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಆಗಸ್ಟ್ ತನಕ ಇದ್ರೆ ಅದು ಪರವಾಗಿಲ್ಲ, ಆಗ ಗ್ರೋತ್ ಆಗ್ತಾ ಬರುತ್ತೆ, ದಪ್ಪ ಆಗ್ತಾ ಬರುತ್ತೆ. ಆದ್ಮೇಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಹೊತ್ತಿಗೆ ಶುಂಠಿ ಏನಾಗುತ್ತೆ ಬತ್ತುತ್ತಾ ಬರುತ್ತೆ, ಒಣಗ್ತಾ ಬರುತ್ತೆ, ಮೇಲ್ಗಡೆ ಎಲೆ ಎಲ್ಲ ಒಣಗ್ತಾ ಬರುತ್ತೆ. ಅದು ಆ 8 ತಿಂಗಳ ಹೊತ್ತಿಗೆ ಎಲೆ ಒಣಗ್ ಬಂದಾಗ ಇದು ಕುಯಿಲಿಗೆ ಬಂದಿದೆ ಅಂತ ಅರ್ಥ ಆಗುತ್ತೆ. ಅವಾಗ ಕೀಳಬಹುದು. ಹೌದು. ಸಾಮಾನ್ಯವಾಗಿ ಎಲ್ಲಿ ಮಾರಾಟ ಮಾಡ್ತೀರಾ ಶುಂಠಿನ ಸರ್? ನಾವು ಇಲ್ಲಿ ಲೋಕಲ್ ಅಲ್ಲಿ RMC ಕೊಡ್ತಾ ಇದ್ವಿ, APMC ಎರಡಲ್ಲಿ ಕೊಡ್ತಾ ಇದ್ವಿ. ಈಗೆಲ್ಲ ಅವರೇ ಜನ ಬಂದು ಕಿತ್ಕೊಂಡು ಹೋಗಿ, ಮತ್ತೆ ಅವ್ರದೇ ವಾಷಿಂಗ್ ಮಿಷಿನ್ ಇರ್ತವೆ, ಲೇಬರ್ ಕರ್ಕೊ ಬರ್ತಾರೆ, ಕಿತ್ಕೊಂಡು ತಗೊಂಡೋಗಿ ಅಲ್ಲೇ ವಾಶ್ ಮಾಡ್ತಾರೆ. ನಮಗೆ ಒಂದ್ ಚೀಲಕ್ಕೆ ಇಷ್ಟು ಅಂತ ಅಮೌಂಟ್ ಅವರೇ ಫಿಕ್ಸ್ ಮಾಡೋದು, ನಾವು ಫಿಕ್ಸ್ ಮಾಡಲ್ಲ, ಅವರೇ ಫಿಕ್ಸ್ ಮಾಡೋದು. ಬೆಳೆಯದ್ ನೀವು ಫಿಕ್ಸ್ ಮಾಡ್ತಕ್ಕಂತದ್ದು ಮಾತ್ರ ಅವರು. ಚೆನ್ನಾಗಿ ಸಿಗುತ್ತಾ ಧಾರಣೆ? ಹೌದು ಸರ್, ಪರವಾಗಿಲ್ಲ. ಮೊದ್ಲೆಲ್ಲ 1 ಚೀಲಕ್ಕೆ 20 ಚೀಲ ಇಳುವರಿ ಬರ್ತಾ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, 15 ಚೀಲ ಬರುತ್ತೆ. ಅಂದ್ರೆ ಭೂಮಿ ಫಲವತ್ತತೆ ಕಡಿಮೆ ಆಗಿದಾವೆ ಈಗೆಲ್ಲ, ಎಲ್ಲ ಕಡಿಮೆ ಆಗಿದೆ. ಹೌದು, ಈಗೆಲ್ಲ ಕಳೆನಾಶಕ ಅದು ಇದು ಮಾಡೋದ್ರಿಂದ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಈಗ MA BEd ಮಾಡಿಯೂ ಕೂಡ ಕೃಷಿ ಮಾಡ್ತಿದಾರಲ್ಲ, ಸುಖವಾಗಿ ಇದ್ದೀರಾ ಹೇಗೆ? ಹೌದು ಸರ್, ನಾವು ಸುಖವಾಗಿದ್ದೀವಿ. ಏನಂದ್ರೆ ನಾವು ವಿದ್ಯಾಭ್ಯಾಸ ಅನ್ನೋದು ಜೀವನದ ಒಂದು ಭಾಗ ಅಷ್ಟೇ, ಜೀವನನೇ ವಿದ್ಯಾಭ್ಯಾಸ ಅನ್ಕೊಳಂಗಿಲ್ಲ, ಕೃಷಿನೇ ನಮ್ಗೆ ಆಧಾರ ಅಂತ ಅನ್ಕೊಳಂಗಿಲ್ಲ. ನಮಗೆ ಕೃಷಿ ನಮಗೆ ಖುಷಿ ಪಟ್ಟಿದೆ, ಆ ಕ್ಷೇತ್ರದಲ್ಲಿ ಇದೀವಿ. ಯೋಗೇಶ್ ಅವರೇ, ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಅನುಭವಗಳನ್ನ ಇನ್ನೂ ಹೆಚ್ಚಿನದಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ ಇದೆ, ನನ್ನ ದೂರವಾಣಿ ಸಂಖ್ಯೆ 9793132 ಆರು ಎರಡು 7. ಇದು ಆಲೂರು ತಾಲೂಕು ಉಮಾದೇವರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಯುಎನ್ ಯೋಗೇಶ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆ ಹೀಗಿದೆ: 9731926277. ಒಳ್ಳೆದು ಯೋಗೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಶುಂಠಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಉಮಾದೇವರಹಳ್ಳಿಯ ಪ್ರಗತಿಪರ ಕೃಷಿಕ ಯುಎನ್ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಅನುಗ್ರಹ ಕೊಡುಗೆ ಯೋಜನೆ. ಈ ಕುರಿತಂತೆ ಡಾಕ್ಟರ್ ಪವನ್ ಕುಮಾರ್ ಕೆಎನ್ ಅವರಿಂದ ಮಾಹಿತಿಯನ್ನ. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅದರ ವತಿಯಿಂದ ಕುರಿ ಮತ್ತು ಮೇಕೆಗಳು ಸಾವನ್ನಪ್ಪಿದ್ರೆ ಪರಿಹಾರಧನನ ಘನ ಸರ್ಕಾರವು ಆ ಯೋಜನೆಯನ್ನು ಶುರು ಮಾಡಿದೆ. 26 ಅಕ್ಟೋಬರ್ 2021 ಅನುಗ್ರಹ ಕೊಡುಗೆ ಯೋಜನೆನ ಮತ್ತೆ ಜಾರಿಗೆ ಗೊಳಿಸಿದೆ. ಜೊತೆಗೆ ಈ 6 ವರ್ಷ ಮೇಲ್ಪಟ್ಟಂತ ಕುರಿ ಮತ್ತು ಮೇಕೆಗಳು ಯಾವುದೇ ಕಾರಣಗಳಿಂದ ಸಾವನ್ನಪ್ಪಿದ್ರು ಕೂಡ 5,000 ಪರಿಹಾರಧನ ಕುರಿ ಮಾಲಕರಿಗೆ ಸಿಗುತ್ತೆ. ಜೊತೆಗೆ 3-6 ತಿಂಗಳು ವಯಸ್ಸು ಒಳಪಟ್ಟಂತ ಕುರಿ ಮರಿಗಳು ಮತ್ತೆ ಮೇಕೆ ಮರಿಗಳಿಗೆ ಸತ್ತರೆ ಅದಕ್ಕೆ 2,500 ಪರಿಹಾರಧನ ದೊರಕುತ್ತೆ. ಮತ್ತೆ ಏಪ್ರಿಲ್ 2022 ಈಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ನಿಗಮದ ಅಧ್ಯಕ್ಷರ ಪರಿಶ್ರಮದಿಂದ ಈ ಒಂದು ಏನು ಕುರಿ ಮರಿಗಳು ಮತ್ತೆ ಮೇಕೆ ಮರಿಗಳು ಸಾವನ್ನಪ್ಪುತ್ತಿದ್ವು, ಮುಂಚೆ 2,000 ಪರಿಹಾರಧನ ಇತ್ತು, ಆ 2,000 ಪರಿಹಾರಧನ 3,000 ಪರಿಹಾರಧನಕ್ಕೆ ಹೆಚ್ಚಳ ಮಾಡಿದ್ದಾರೆ ಈ ವರ್ಷದಿಂದ, ಅಂದ್ರೆ ಏಪ್ರಿಲ್ 2022. ಹಾಗಾಗಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಎಲ್ಲಾ ಹಾಸನ ಜಿಲ್ಲೆಯ ಕುರಿ ಮಾಲೀಕರು ಯಾವುದೇ ಕಾರಣದಿಂದ ತಮ್ಮ ಕುರಿ ಅಥವಾ ಮೇಕೆ ಸಾವನ್ನಪ್ಪಿದ್ರೆ ದಯವಿಟ್ಟು ಈ ಪರಿಹಾರ ಧನವನ್ನು ತಾವುಗಳು ಪಡಿಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ವಿನಂತಿಸಿಕೊಳ್ತೇನೆ. ಮತ್ತೆ ಯಾವ ಮಾದರಿಯಲ್ಲಿ ಈ ಪರಿಹಾರ ಧನವನ್ನು ಪಡ್ಕೊಬೇಕು ಅಂತ ಹೇಳಿದ್ರೆ, ಕುರಿ ಅಥವಾ ಮೇಕೆಗಳು ಸಾವನ್ನಪ್ಪಿದ್ರೆ ನೀವು ಫಸ್ಟ್ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಪಶುವೈದ್ಯರನ್ನು ನೀವು ಸಂಪರ್ಕಿಸಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡಬಾರದು ಕುರಿ ಮತ್ತೆ ಮೇಕೆಗಳನ್ನ ಸಾವನ್ನಪ್ಪಿರೋಂಥವನ್ನ, ಯಾಕೆಂದ್ರೆ ಮರಣೋತ್ತರ ಪರೀಕ್ಷೆಗಿಂತ ಮುಂಚೆ ನೀವು ಪಶುವೈದ್ಯರು ಮತ್ತೆ ಸಾವನ್ನಪ್ಪಿರೋ ಮೇಕೆಗಳದ್ದು ಒಂದು GPS ಫೋಟೋ ಬೇಕು. ಆ GPS ಅಂದ್ರೆ ಆ ಸ್ಥಳ, ಆ ಒಂದು ಟೈಮ್ ಮತ್ತೆ ರೇಖಾ ಬಿಂದುಗಳು ಇರುವಂತಹ ಒಂದು ಫೋಟೋ ತೆಗೆಯೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಅದನ್ನು ಕಟ್ ಮಾಡಬಾರದು. ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಕೂಡ ಇನ್ನೊಂದು ಫೋಟೋ ತೆಗಿತಾರೆ ಪಶುವೈದ್ಯರು. ಜೊತೆಗೆ ನೀವು ಮೂಲ ದಾಖಲಾತಿಗಳನ್ನ ಅವರಿಗೆ ಒದಗಿಸಬೇಕು. ನಿಮ್ಮ ಆಧಾರ್ ಕಾರ್ಡ್ ಪ್ರತಿ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಇರಬೇಕು, ತಾವೇನಾದ್ರೂ ಪರಿಶಿಷ್ಟ ವರ್ಗ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ಜಾತಿ ಪ್ರಮಾಣ ಪತ್ರ ಕೂಡ ಅವರಿಗೆ ಒದಗಿಸಬೇಕು. ಇವನ್ನೆಲ್ಲ ಒದಗಿಸಿಕೊಟ್ರೆ ಅವರಿಗೆ ಅವರು ನಿಗಮಕ್ಕೆ ಸಲ್ಲಿಸ್ತಾರೆ, ಆ ಬಿಲ್ನ ನಾವು ಪರಿಹಾರಧನಕ್ಕೆ ಕಳಿಸ್ತೀವಿ. ಮತ್ತೆ ವಲಸೆ ಕುರಿಗಾರರು ಕೂಡ ಈ ಒಂದು ಯೋಜನೆಯ ಪ್ರಯೋಜನ ಪಡೆಯಬಹುದು. ಈ ಉದಾಹರಣೆಗೆ ಶಿರದಿಂದ ನಮ್ಮ ಹಾಸನ ತಾಲೂಕಿಗೆ ಬರ್ತಾರೆ, ಹಾಸನ ಜಿಲ್ಲೆಗೆ. ಸೊ ಅಂತ ವಲಸೆ ಕುರಿಗಾರರು ಈಗ ಹಾಸನ ತಾಲೂಕಲ್ಲಿ ಏನಾದರೂ ಕುರಿ ಅಥವಾ ಮೇಕೆ ಏನಾದರೂ ಸಾವನ್ನಪ್ಪಿತು ಅಂತ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿರೋ ಪಶುವೈದ್ಯರಿಗೆ ಸಂಪರ್ಕಿಸಿ ಈ ರೀತಿ ಮಾಹಿತಿ ಅವರಿಗೆ ಕೊಟ್ಟರೆ ಅಂತ ಪ್ರಸ್ತಾವನೆಗಳನ್ನ ನಾವು ಇಲ್ಲಿ ರೆಡಿ ಮಾಡಿ ತಾವು ಯಾವ ವ್ಯಾಪ್ತಿಯಲ್ಲಿ ಇರ್ತೀರಾ ಅಂದ್ರೆ ನಿಮ್ಮ ಮೂಲ ಊರು ನಿಮ್ಮ ಮೂಲ ಸ್ಥಳಕ್ಕೆ ಅಂದ್ರೆ ಈಗ ಶಿರಾ ಇತ್ತು ಅಂದ್ರೆ ತುಮಕೂರು ನಿಗಮಕ್ಕೆ ನಾವು ಆ ಪ್ರಸ್ತಾವನೆಯನ್ನು ಕಳಿಸ್ತೀವಿ. ಮತ್ತೆ ಪರಿಹಾರ ನಿಮಗೆ ತುಮಕೂರು ನಿಗಮದಿಂದ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಈ ಅನುಗ್ರಹ ಕೊಡುಗೆ ಯೋಜನೆಯಲ್ಲಿ ಯಾವುದೇ ಕಾರಣದಿಂದ ಕುರಿಮರಿ ಮೇಕೆ ಮರಿಗಳು ಸಾವನ್ನಪ್ಪಿದ್ರೆ ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ 1,99,000 ಕುರಿಗಳಿದೆ, ಹಾಗೆ 1,28,000 ಮೇಕೆಗಳಿದೆ. ಸೊ ಒಟ್ಟು 3,28,000 ಕುರಿ ಮತ್ತೆ ಮೇಕೆಗಳಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆ 17ನೇ ಸ್ಥಾನದಲ್ಲಿದೆ ಕುರಿ ಮತ್ತೆ ಮೇಕೆ ಸಂಖ್ಯೆಗಳು. ಸೊ ಹಾಗಾಗಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡುವ ಸಂಖ್ಯೆ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ನಾವೇನು ಅನುಗ್ರಹ ಕೊಡುಗೆ ಯೋಜನೆಯಲ್ಲಿ ಯಾವುದೇ ಕಾರಣದಿಂದ ಕುರಿ ಮತ್ತು ಮೇಕೆಗಳು ಸಾವನ್ನಪ್ಪದ ಪರಿಹಾರಧನ ಕೊಡ್ತಾ ಇದೀವಿ, ಆ ಪರಿಹಾರಧನದ ಯೋಜನೆಯನ್ನ ಉಪಯೋಗ ಪಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀವಿ. ಇದುವರೆಗೆ ಅನುಗ್ರಹ ಕೊಡುಗೆ ಯೋಜನೆ ಕುರಿತಂತೆ ಡಾಕ್ಟರ್ ಪವನ್ ಕುಮಾರ್ ಕೆಎನ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು, ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆ, ಕೌಶಲ್ಯಾಭಿವೃದ್ಧಿ